ಕಂಜನೇಯನೇ ಅಮರ ವಂದಿತ ಕಂಜನಾಭನ ದೂತನೇ ಮಂಜಿನೋಲಗದಂತೆ ಶರಧಿಯ ದಾಟಿದ ಮಹಾಧೀರನೇ ಆಂಜನೇಯನೇ ಅಮರ ವಂದಿತ ಕಂಜನಾಭನ ದೂತನೇ ಮಂಜಿನೋಲಗದಂತೆ ಶರಧಿಯ ದಾಟಿದ ಮಹಾಧೀರನೇ ಆಂಜನೇಯನೇ ಅಮರ ವಂದಿತ